ಸುತ್ತಮುತ್ತಲು ಸ್ವಚ್ಛವಾಗಿರ್ತಕ್ಕಂತಹ ವ್ಯವಸ್ಥೆಯನ್ನ ನಾವು ಮಾಡಿರ್ಬೇಕು. ಎಲ್ಲರ ನೀರು ನಿಂದ್ರಾಕತೈತಿ, ನೀರು ದಾಟಿಸ್ರಿ, ಅಲ್ಲಿ ಅಗ್ನಿ ಕೋಟಿಗೆ ಸುತ್ತಮುತ್ತಲೂ ಹೊಲಸಿರ್ಲಾರದ ಹಂಗೆ ನೋಡ್ಕೋಬೇಕು. ಸ್ವಚ್ಛತೆ ಎಲ್ಲ ಕಡೆನೂ ಇಂಪಾರ್ಟೆಂಟ್ ರೀ, ಇದನ್ನ ನಾವು ನೋಡ್ಕೊಬೇಕಾಗ್ತೈತಿ. ಮುಂದೆ ಅಂತಹ ಜಗದಾಗ ದನ ನಿಂದಿರ್ಲಿಕ್ಕೆ ಶುರುವಾದವು ಅಂತಂದ್ರೆ ಏನಾಗ್ತೈತಿ, ಒಳಗ ಸಗಣಿ ಉಚ್ಚಿ ಮಿಕ್ಸ್ ಆಗಿ ಅಲ್ಲೇ ರಾಡಾಗಿರೋದು. ಹಂಗಿತ್ತಪ್ಪ ಅಂತಂದ್ರೆ ದನ ಕುಂತು ಎದ್ದು ಮಾಡ್ತಾವಲ್ಲ ಅದ್ರಾಗ ಕೆಸಲ ಆ ರಾಡಿಯೊಳಗೆ ಹೋಗಿ ಕೆಸಲು ಬಾವು ಬರೋದು. ಆಮೇಲೆ ರಾಡಿಯೊಳಗನ ಖಾಯಂ ನಿಂದಿರೋದ್ರಿಂದ ಅದರದ್ದು ಬಣಸ ಏನಿರ್ತಾವು ಅಂದ ಸೊಳ್ಳೆ ನೊಣ ಆಮೇಲೆ ಉಳಿದೆಲ್ಲವೂ ಬಂದು ಮೈ ಮೇಲೆ ಕೂತು ಕಡಿದು, ಹಿಂಗಾಗಿ ಬಹಳಷ್ಟು ಪ್ರಾಣಿಗಳಿಗೆ ತ್ರಾಸ. ಅವು ಅಂತಹ ಪ್ರಮಾಣದ ತ್ರಾಸ ಇದ್ದಾಗ ಚಂದಾಗಿ ಊಟ ಮಾಡ್ಬೇಕು, ಅವು ಹಾಲು ಕೊಡ್ಬೇಕು, ಇದನ್ನ ಮಾಡ್ಬೇಕು ಅನ್ನೋದು ಬಹಳ ತ್ರಾಸ ಆಕತಿ. ಅವ್ಕೆ ಹಾಲು ಕಡಿಮೆ ಆಗೋ ಚಾನ್ಸ್ ಇರ್ತಾವೆ. ನಾವು ಇವು ಯಾವುದೇ ರೀತಿಯ ಹೊಲಸು ಹೊರಗಿರ್ಲಾರ್ದಂಗೆ ನೋಡ್ಕೋಬೇಕು. ಮಳೆಗಾಲ ದಿವಸದಾಗ ಏನು ಮಳೆ ಹೊರಗಿಂದ ಬರ್ತಿರ್ತೈತಿ, ಒಂದು ಛಾವಣಿಯಿಂದ ತಳಗ ನೀರು ಸೋರ್ತಿರ್ಬಹುದು, ಒಳಗಡೆ ನಾವು ಗಂಟು ಅದನ್ನ ಹಾಕಿ ಮ್ಯಾಲ್ ಕಟ್ಟಿರ್ತಾರ ಸಹ ರೈತರು ಎಲ್ಲರೂ ಏನ್ ಚಲೋ ಮನೆಯೊಳಗೆ ಕಟ್ತಾರ ಅಂತಲ್ಲ, ಅಲ್ಲೇ ಏನಾಗ್ತೈತಿ ಅಂದ್ರೆ ಅದೊಳಗಿಂದ ನೀರ್ ತಳಗ ತಳಗ ಬೀಳೋದು. ಅಥವಾ ಮನೆ ಹೆಂಗಿರ್ತೈತಿ ಅಂದ್ರೆ ಆಜುಬಾಜುಕಿಂದ ಮಳಿ ಹನಿ ಒಳಗೆ ಬಂದು ದನದ ಮೈ ಮೇಲೆನೆ ಬೀಳೋದು, ಇಂಥವೆಲ್ಲ ಬಹಳ ಆಗ್ತಿರ್ತ. ಅದಕ್ಕಂತ ಹೇಳಿ ಮಳೆಗಾಲ ಶುರುವಾಗೋದಕ್ಕಿಂತ ಮೊದ್ಲ ಏನ್ ಮಾಡ್ರಿ, ಮೊದ್ಲ ಒಂದು ಪ್ಲಾಸ್ಟಿಕ್ದು ಮೇಲ್ಗಡೆ ಹೊದಿಕೆ ಹಾಕಿ ಅದ್ರ ಮೇಲೆ ನೀವು ಹೊದಿಕೆ ದಂಟಿಂದು ಮತ್ತೊಂದು ಆ ಹೂವು ಅಥವಾ ಮತ್ತೊಂದು ಏನೇನು ಹಾಕ್ತಾರೆ ರೈತರು ಅದನ್ನ ಹಾಕೊಂಡ್ಬಿಟ್ರೆ ಒಳಗಡೆ ಹನಿ ನೀರು ಬೀಳಂಗೆ. ಮತ್ತೆ ಮಳೆಗಾಲ ಹೆಚ್ಚಿಗೆ ಇದ್ದಾಗ ಬಾಜುಕಿನ ಏನು ಒಳಗಿಂದ ನೀರು ಬರ್ತಿರ್ತೈತಿ, ಅಲ್ಲಿ ಏನಪ್ಪಾ ಅಂದ್ರೆ ಒಂದ್ ಏನರ ಟಾರ್ಪೋಲಿನ್ ಮತ್ತೊಂದು ಕಟ್ಟಿಕೊಂಡ್ರೆ ಒಳಗಡೆ ಜೋರ್ ಗಾಳಿನೂ ಬರೋದಿಲ್ಲ, ಮತ್ತೆ ನೀರು ಬರೋದು, ಮತ್ತೆ ಹುಳ ಬರೋದು ಕಡಿಮೆ. ಹಿಂಗ ನಾವು ಕೊಟ್ಟಿಗೆಯನ್ನ ಮಾಡಿ ಇಟ್ಕೋಬೇಕು. ಮತ್ತೆ ತಾವು ಕೊಟ್ಟಿಗೆ ನಿರ್ವಹಣೆ ಬಗ್ಗೆ ಏನ್ ತಿಳಿಸ್ತಾ ಇದ್ದೀರಲ್ಲ, ದನಗಳು ಯಾವ ರೀತಿ ನಿಂದಿರ್ಬೇಕು, ಮತ್ತೆ ಜಾಸ್ತಿ ಅದರ ಕೊಟ್ಟಿಗೆಯಲ್ಲಿ ಮತ್ತೆ ಅವಕ್ಕೆ ಒಂದಕ್ಕೊಂದು ಹತ್ತದು ಹಂಗ ಹಾಕೋತದಲ್ರಿ, ಅಂತ ಸಂದರ್ಭದಲ್ಲಿ ಕೊಟ್ಟಿಗೆಯಲ್ಲಿ ಜಾಗದ ವ್ಯವಸ್ಥೆ ಯಾವ ರೀತಿ ಮಾಡ್ಬೇಕಂತೀರಿ? ನಾವು ಹೇಳೋದೇನು ಅಂದ್ರೆ ಒಂದು ದನದಿಂದ ಇನ್ನೊಂದು ದನಕ್ಕೆ 3-4 ಫೂಟಿನ ಅಂತರ ಇಟ್ಟು ಕಟ್ಟಬೇಕು ಅಂತ ಅಂದ್ರೆ ಅವಕ್ಕೆ ಕೂಡ್ಲಿಕ್ಕೆ ಏಳಲಿಕ್ಕೆ ಅಕ್ಕಪಕ್ಕ ಸರದಾಡ್ಲಿಕ್ಕೆ ಅದು ಸಾಕಷ್ಟು ವ್ಯವಸ್ಥೆ ಇರ್ತದೆ. ಈಗ ಅಗ್ನಿ ಸಮೀಪ ಕಟ್ಟಿದ್ರೆ ಒಂದ್ರ ಮೇಲೆ ಒಂದು ಕೂಡುದು ಅಥವಾ ಒಂದನ್ನೊಂದು ತುಳಿಯೋದು ಇವೆಲ್ಲ ತರ 5-6 ಫೂಟ್ ಗಟ್ಟಲೆ ನಾವು ಅಗಲ ಮಾಡಿದ್ರೆ ಅವು ದನ ಉಲ್ಟಾ ನಿಂತು ಮೇವೆಲ್ಲಿ ಹಾಕ್ತಿವಲ್ಲ ಆ ಗ್ವಾಗ್ಲಿಯೊಳಗನ ಸಗಣಿ ಹಾಕೋದು ಅದನ್ನೆಲ್ಲ ಮಾಡುತ್ತಾ. ಅದಕ್ಕಂತೇಳಿ 3-4 ಫೂಟ್ ಅಂತರದೊಳಗೆ ದನಗಳನ್ನ ನಾವು ಯಾವಾಗ ಕಟ್ತೀವಲ್ಲ ಅವಾಗ ಅವು ಕಂಫರ್ಟಬಲ್ ಆಗಿ ಇರ್ತಾವು, ಸ್ವಚ್ಛತೆಯು ಹೆಚ್ಚಿನ ಪ್ರಮಾಣದೊಳಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬಹುದು, ಮತ್ತು ಒಂದಕ್ಕೊಂದು ಹಾದಾಡೋದನ್ನು ಕಡಿಮೆ ಆಗ್ತದೆ. ಇನ್ನು ಮಳೆಗಾಲದಲ್ಲಿ ಈ ಕರುಗಳನ್ನ ಯಾವ ರೀತಿ ನೋಡ್ಕೋಬೇಕಂತೀರಿ? ಈ ಕರ ಸಣ್ಣ ಪ್ರಾಣಿ ಅಂದ್ರೆ 35-40 ಕಿಲೋ ಹುಟ್ಟಿ ಒಂದ್ ತಿಂಗಳ 1.5 ತಿಂಗಳ ಆಗ ಹಂಗ ನಮ್ ಕುರಿ ಆಡು ಇವು ಸುದ್ಧ 30-40 ಕೆಜಿ ತುಪ್ಪದ್ದು. ಹೊಸ್ತಾಗಿ ಹುಟ್ಟಿದ ಪ್ರಾಣಿಗಳಾಗಿರಿ ಇವು ಕುರಿ ಆಡುಗಳಾಗಿರಿ ಇವಕ್ಕೆ ನೀರಿನ ಕಂಡ್ರೆ ಆಗಿ ಬರ್ತಿರೋದಿಲ್ಲ. ಎಲ್ಲಿ ಮಳಿ ಹೆಚ್ಚಿಗೆ ಆಗಕತ್ತಿ ಎಲ್ಲೆಲ್ಲ ಹೋಗಿ ತಳಸ್ಕೊಂಡಿರೋದು ಅಂದ್ರೆ ಮಳಿ ಬಡಿಲಾರ ಹಂಗ, ಮತ್ತ ಹಸಿ ಇದ್ದದ ಮೇವು ತಿನ್ನಂಗಿಲ್ಲ, ಇವೆಲ್ಲ ತ್ರಾಸು ಕುರಿ ಒಳಗಿರ್ತಾವ. ಕರದ ವ್ಯವಸ್ಥಾದಾಗ ಅದು ಕರ ಆ ಟೈಮ್ ಹೋಗಿ ಏನ್ ಹೋಗ್ತೈತಿ, ಕಡೆ ಇರತಕ್ಕಂತಹ ತೇವಾಂಶ ವಾತಾವರಣದ ತೇವಾಂಶ ಮತ್ತ ಅಲ್ಲಿರ್ತಕ್ಕಂತಹ ಹೆಚ್ಚಿನ ಮಳಿ ಬೀಳೋದ್ರಿಂದ ನೆಲ ಎಲ್ಲ ಹಸಿ ಆಗೋದು ಇಂಥದ್ರೊಳಗ ಅದು ಹೊಸ್ತಾಗಿ ಹುಟ್ಟಿದ ಕರು ಏನಾದರೂ ಅಲ್ಲಿ ನಾವು ಇಡ್ಲಿಕ್ಕೆ ಶುರು ಮಾಡ್ತೀವಿ ಅಂದ್ರೆ ಅದಕ್ಕೆ ಥಂಡಿ ಹತ್ತಬಹುದು ಒಂದೇದ್ದು. ಎರಡನೇದ್ದು ಅದಕ್ಕೆ ನ್ಯೂಮೋನಿಯಾ ಅಂದ್ರೆ ಶ್ವಾಸಕೋಶದ ರೋಗಗಳು ಬರೋದು ಇದೆಲ್ಲ ಆಗೋದು ಹೆಚ್ಚಿಗೆ. ಅದಕ್ಕಂತ ಹೇಳಿ ಕರುಗಳನ್ನ ಸಾಕಬೇಕಾದಾಗ ಮುಖ್ಯವಾಗಿ ಮಾಡಬೇಕಾದ ಮೊದಲನೇ ಕೆಲಸ 1/2 ತಾಸಿನೊಳಗನ ದಿನದ ಹಾಲನ್ನ ಕುಡಿಸ್ರಿ. ಎರಡನೇದ್ದು ಎಲ್ಲಿ ಬೆಚ್ಚಗೆ ಇಡಬೇಕು ಅಂತ ಹೇಳ್ತೀವಿ. ಮೈ ಮೇಲೆ ಬೇಕಂದ್ರೆ ಬೆಚ್ಚನೆ ಒಂದು ಹೊದಿಕೆ ಹಾಕಿ ಇಟ್ಟರೂ ಹರ್ಕತ್ತಿಲ್ಲ. ಮೊದಲನೇ ಒಂದು 15-20 ದಿವಸ ಎಷ್ಟೋ ಸಾರಿ ಹುಟ್ಟಿ ಒಂದು ತಿಂಗಳದೊಳಗೆ ಕರ ಸಾಯೋದು ಯಾಕಂದ್ರೆ ಒಂದು ಗಿಣದ ಹಾಲು ಸಿಗಂಗಿಲ್ಲ. ಎರಡನೇದಿಂತ ಮಳೆಗಾಲ ಸಿಕ್ಕಾಪಟ್ಟೆ ಇದ್ದಾಗ ಹೆಚ್ಚಿನ ಮಳೆಗಾಲ ಎಲ್ಲಿ ಸಿಗ್ತೈತಿ ಅಂತ ಜಗದೊಳಗ ನ್ಯೂಮೋನಿಯಾ ಅಂದ್ರೆ ಶ್ವಾಸಕೋಶದ ರೋಗ ಆಗಿ ಸಾಯೋದು ಹೆಚ್ಚಿನ ಪ್ರಮಾಣದಾಗಿರ್ತದೆ. ಮೂರನೇ ಕಾರಣ ಏನು ಅಂದ್ರೆ ಜಂತು ಹೆಚ್ಚಿಗೆ ಇರೋದ್ರಿಂದ ಹೊಟ್ಟೆಯೊಳಗ ಜಂತಿನ ಔಷಧಿ ಒಂದು ಸರಿಯಾಗಿ ಕೊಟ್ಟು ಸಾಕಿದ್ರೆ ಕರುಗಳು ಚೆನ್ನಾಗಿ ಬೆಳಿತಾವು, ಅವಕ್ಕೇನು ಆಗುದಿಲ್ಲ. 1.5-2 ತಿಂಗಳ ಮೇಲಿನ ಆದ್ವು ಅಂದ್ರೆ ಅವಕ್ಕೇನು ಥಂಡಿ ಗಿಂಡಿ ಅದ್ರ ಮೇಲೆ ಬಹಳಷ್ಟು ಪರಿಣಾಮ ಅದ್ರ ಮೇಲೆ ಮಾಡಂಗೆ ಈ ಕಾಳಜಿ ನಾವು ಮಾಡ್ಬೇಕಾಗ್ತದೆ. ಈ ದನಕರುಗಳನ್ನ ಹೊರಗಡೆ ಮೇಲೆ ಏನ್ ಬಿಡ್ತಾರಲ್ರಿ ಅವಾಗ ಏನಾದ್ರೂ ವಿಶೇಷ ಪಾಲನೆ ಅದು ಮಾಡ್ಬೇಕಂತೀರಿ? ಹೌದ್ರಿ, ಈಗ ಹೊರಗಡೆ ಮಳೆ ಆಗಿರ್ತೈತಿ, ಎಲ್ಲಾ ಕಡೆ ರೋಜನೆಯಾಗ ಅಡ್ಡಾಡಬೇಕು, ಮತ್ತೆ ಎಲ್ಲಿ ಯಾವ ಮೇವು ಸಿಗತೈತೆ ಅದನ್ನ ತಿನ್ಬೇಕು. ಎಷ್ಟೋ ಸತಿ ನಮ್ಮ ರೈತರು ಏನ್ ತಿಳ್ಕೊತಾರ ಅಂದ್ರೆ ಏ ಮಳೆಗಾಲ ಬಂತು ಬೇಕಾದಷ್ಟು ಹೊರಗೆ ಹುಲ್ಲು ಐತಿ ಮೇವು ಐತಿ ತಿಂತಾವು ಆರಾಮ ಇರ್ತಾವು, ಏನು ಕಾಳಜಿ ಮಾಡೋ ಕಾರಣ ಇಲ್ಲ. ಬಹಳ ತಪ್ಪು ಕಲ್ಪನೆ. ರಾಡಿಯೊಳಗೆ ಅಡ್ಡಾಡಬೇಕಾದ್ರೆ ಒರಸು ಅಂತ ಏನು ಕರಿತೀವಿ ಆ ಗೊರಸು ರಾಡಿಯೊಳಗೆ ಅಡ್ಡಾಡೋದ್ರಿಂದ ಎಷ್ಟೋ ಸಾರಿ ಕುಂಟು ರೋಗ ಕುಂತ್ಕೊಂತನ ಅಡ್ಡಾಡ್ತಿರ್ತಾವ ಮಳೆಗಾಲದಾಗ. ಯಾಕಂದ್ರೆ ಅದು ರಾಡಿಯೊಳಗೆ ಸಿಗಬಿದ್ದಲ್ಲಿ ಎಲ್ಲ ಕ್ರಿಮಿಗಳಿಗೂ ಅವು ಎಲ್ಲ ಕೂಡಿಕೊಂಡು ಅಲ್ಲಿ ಇನ್ಫೆಕ್ಷನ್ ಆಗಿ ಸೋಂಕು ತಲುಗಿ ಅವಕ್ಕೆ ರೋಗ ಉಲ್ಬಣಿಸ್ತೈತಿ, ಕಾಲು ಇದಾಕ ಬರುದಿಲ್ಲ, ಕುಂತ್ಕೊಂತ ಅಡ್ಡಾಡ್ತಾವು. ಅದರಿಂದಾಗಿ ಮುಂದೆ ಪ್ರೊಡಕ್ಷನ್ ಅಂತ ಏನ್ ಹೇಳ್ತೀವಿ ಉತ್ಪಾದನಾ ಇದು ಸುತ್ತ ಕಡಿಮೆ ಆಗಿಬಿಡ್ತೈತಿ. ಅದಕ್ಕಂತ ಹೇಳಿ ಹಾಲಿನ ಉತ್ಪಾದನೆ ಇರಲಿ, ಮಾಂಸದ ಉತ್ಪಾದನೆ ಇರಲಿ, ಅವುಗಳನ್ನು ಚೆನ್ನಾಗಿ ನೋಡಿಕೊಳ್ಳೋದು ನಮ್ಮ ಜವಾಬ್ದಾರಿ. ದನ ಒಳಗೆ ಬರುವ ಮತ್ತು ಹೊರಗೆ ಹೋಗೋ ಜಾಗ ಏನೈತೆ ಅದು ಬಾಗಲದಿಂದ ಹೊರಗೆ, ಅಲ್ಲೇ ಒಂದು ಮಾಡಿ ಅಲ್ಲಿ ಏನಂತಂದ್ರೆ ನೀರು ಹಾಕಿ ಸೋಂಕು ನಿವಾರಕ ದ್ರಾವಣವನ್ನು ಅದರೊಳಗೆ ಹಾಕಬೇಕು. ಅಂದ್ರೆ ಈ ಪ್ರಾಣಿಗಳು ಒಳಗಡೆ ಹೋಗ್ಬೇಕಾದ್ರೆ ಹೊರಗೆ ಬರಬೇಕಾದ್ರೆ ಆ ಆಂಟಿಸೆಪ್ಟಿಕ್ ಇರ್ತೈತಿ, ಅದರ ಕಾಲಿಡ್ತಾವು ಹೊರಗೆ ಹೋಗ್ತಾವು, ಕಾಲಿಟ್ಟು ಒಳಗೆ ಬರ್ತಾವು, ಕಾಲು ಸ್ವಚ್ಛ ಆಗ್ತೈತಿ, ಮತ್ತೆ ಅಲ್ಲಿ ಏನು ಯಾವುದೇ ಸೋಂಕು ಆಗಲಾರ್ದಂಗೆ ನಾವು ಆಳು ಕುರಿ ಮತ್ತು ಆಕಳ ಎಲ್ಲಿ ನೋಡ್ಕೋಬಹುದು. ಹಿಂಗಾಕು ಅಂದ್ರೆ ಅದಕ್ಕೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗುದಿಲ್ಲ. ಆಮೇಲೆ ಅದು ನೀರು ಏನೈತೆ ಅದು ಔಷಧದ ನೀರು ವಾರಕ್ಕೊಂದ್ಸತ್ತೆ ಬದಲು ಮಾಡಬೇಕು. ಮೇವು ಹಸಿ ಇತ್ತಂದ್ರೆ ಯಾವುದೇ ದನ ತಿನ್ಲಿಕ್ಕೆ ಲೈಕ್ ಮಾಡಬಹುದು. ನಮ್ಮ ಆಕಳ ಎಮ್ಮಿಗೂ ಸುದ್ಧ ಮಳೆಯಿಂದ ಏನ್ ತೊಯ್ದಿರ್ತೈತೆ ಅದು ಮೇವು ಅದನ್ನ ಸುದ್ಧ ತಿನ್ನಾಕ ಅವು ಲೈಕ್ ಮಾಡಬಹುದು. ಅದಕ್ಕಂತ ಹೇಳಿ ಸಾಧ್ಯದಷ್ಟು ಮಧ್ಯಾಹ್ನ ತನಕ ಅಂದ್ರೆ ಮುಂಜಾನೆ ಹೊತ್ತಿನವಾಗಿ ಇಬ್ಬನಿ ಇರ್ತೈತಿ ಚಳಿಗಾಲದಾಗ, 11 ಮೇಲೆ ನಾವು ಹೊರಗೆ ಬಿಟ್ರೆ ಚಳಿಗಾಲ ಮತ್ತು ಈ ಮಳೆಗಾಲದಾಗ ಅದು ಮೇವು ಒಣಗಿರ್ತೈತಿ. ಅಂತ ಒಣಗಿದ ಮೇವನ್ನ ಅಂದ್ರೆ ಹಸಿ ಇರಲಾರದ ಮೇವನ್ನ ತಿನ್ಲಿಕ್ಕೆ ಆಳು ಕುರಿ ಮತ್ತು ಮಾಕಳ ಎಮ್ಮೆ ಭಾಳ ಲೈಕ್ ಮಾಡ್ತಾವು. ಹಂಗ ಮಾಡಿ ತಿನ್ನಿಸೋದು ಭಾಳ ಚಲೋ. ಇನ್ನು ಈ ಕುರಿ ಹಾಗೂ ಆಡುಗಳ ಪಾಲನೆ ಮಳೆ ಇರುವಾಗ ಯಾವ ರೀತಿ ಮಾಡ್ಬೇಕಂತೀರಿ? ಈ ಹೊರಗಡೆ ಹೋಗಿ ಮೇಯೋ ಅಂತ ಈ ಪ್ರಾಣಿಗಳು ಎಲೆಯ ಮೇಲೆ ಯಾವಾಗ ನೀರು ಇರ್ತದ, ಇಬ್ಬನಿಯ ನೀರು ಇರಬಹುದು ಅಥವಾ ಮಳೆಯ ನೀರು ಇರಬಹುದು, ಇಂತಹದ್ದು ಇದ್ದಾಗ ಅದನ್ನ ಅವು ತಿನ್ಲಿಕ್ಕೆ ಮನಸ್ಸು ಮಾಡುವುದಿಲ್ಲ. ಹಿಂಗಾಗಿ ಹೊರಗಡೆ ಎಷ್ಟು ಹಸಿರು ಇದ್ರು ಕುರಿ ಮತ್ತು ಆಡು ಉಪವಾಸ ಬರುವ ಚಾನ್ಸಸ್ ಬಹಳ ಮನೆಗೆ. ಹಿಂಗಾಗಿ ಮಳೆಗಾಲದೊಳಗೆ ಹೊರಗೆ ತಿಂದು ಬಂದಾವ ಅಂತ ಅನ್ನೋದನ್ನ ನೋಡ್ಲಿಕ್ಕೆ ಹೋಗ್ಬೇಡ್ರಿ. ಒಳಗಡೆ ಬಂದ ಮೇಲೂ ಸಹ ಅವುಗಳಿಗೆ ತಿನ್ಲಿಕ್ಕೆ ಒಣ ಮೇವು ಇರಬಹುದು, ಹಸಿರು ಮೇವು ಇರಬಹುದು. ತಿರುಗಿ ಬಂದ ಮೇಲೆ ಮೇಯ್ದು ಹೊರಗಡೆ ಬಂದು ಮೇಯ್ದು ತಿರುಗಿ ಬಂದ ಮೇಲೆ ಅಲ್ಲೇ ನೀವು ಒಳ್ಳೆ ಆಹಾರವನ್ನ ಕೊಟ್ರಿ. ಹಿಂಗಾಗೋದ್ರಿಂದ ಅವುಗಳಿಗೆ ಸರಿಯಾದ ಆಹಾರ ಸಿಗ್ತದೆ. ಅಂದ್ರೆ ನಾವು ಒಳಗಡೆ ಏನ್ ಹಾಕ್ತೀವಿ ಹಸಿರು ಮೇವು ಇರಬಹುದು, ಆದ್ರೆ ಹೊರಗಡೆ ಹಸಿ ಇರಬಾರ್ದು. ಇದನ್ನ ನಾವು ನೋಡ್ಬೇಕು. ಒಂದೇದ್ದು ಎರಡನೇದ್ದು ಏನಪ್ಪ ಅಂದ್ರೆ ಚಿಕ್ಕದಾಗಿ ಕತ್ತರಿಸಿ ಹಾಕ್ರಿ ಮೇವು ಯಾವಾಗ್ಲೂ ಆಡಿಗೆ ಕುರಿಗೆ ಆಕಳ ಎಮ್ಮೆ. 2 ಇಂಚು ಉದ್ದ ಇರ್ತಕ್ಕಂತ ಹಸಿರು ಮೇವು ಒಣ ಮೇವು ಅವುಗಳಿಗೆ ಅಲ್ಲಿ ಬಂದು ಕೂಡಲಿ ತಿನ್ಲಿಕ್ಕೆ ಹಾಕ್ರಿ. ಆಮೇಲೆ ಅಲ್ಲಿ ಒಳಗಡೆ ಅವುಗಳಿಗೆ ನೀರಿನ ವ್ಯವಸ್ಥೆ ಇಟ್ರಿ. ಹೊರಗಡೆ ನೀರು ಕುಡಿದಿರ್ಲಿಕ್ಕಿಲ್ಲ, ಒಳಗಡೆ ಬಂದ ಮೇಲೆ ಅವು ಚೆನ್ನಾಗಿರೋ ನೀರನ್ನು ಕುಡಲಿಕ್ಕೆ ಸಿಗಬೇಕು. ಇದನ್ನ ನಾವು ಕಾಳಜಿ ಮಾಡಬೇಕಾಗ್ತದೆ. ಮತ್ತೆ ಅವು ಈ ಆಕಳ ಮನೆ ಇರಲಿ ಎಮ್ಮೆ ಮನೆ ಇರಲಿ ಅಥವಾ ಈ ಕುರಿ ಆಡುಗಳ ಮನೆ, ಅಲ್ಲಿ ಏನಪ್ಪ ಅಂದ್ರೆ ಒಳಗಡೆ ಯಾವುದೇ ಹೊರಪರಾವಲಂಬಿಗಳು ಇರಬಾರದು ಅಂತ ಹೇಳ್ತೀವಿ. ಅಂದ್ರೆ ಇವು ಉಂಡಿ ಸೊಳ್ಳೆ ನೊಣ ಇಂಥವೆಲ್ಲ ಬಂದು ಬಂದು ಬಂದು ಮೈ ಮೇಲೆ ಕೂತ್ಕೊಂಡು ಕಡಿಯುವಂತಹದ್ದು ರಕ್ತದ ನೀರು ಇರತಕ್ಕಂಥವು ಅಂದ್ರೆ ಕೊಟ್ಟಿಗೆ ಒಳಗೂ ಇರಬಾರದು, ದನಗಳ ಮೈ ಮೇಲೇನು ಇರಬಾರದು. ಈ ರೀತಿ ನಾವು ಕುರಿ ಆಡು ನಾವು ಸಾಕೊಂಡು ಹೋದ್ರೆ ರೋಗ ಕಡಿಮೆ ಆಗ್ತೈತಿ, ಮತ್ತೆ ನ್ಯೂಮೋನಿಯಾದಂತಹ ರೋಗಗಳು ಕಡಿಮೆ ಆಗ್ತಾವು, ಮತ್ತೆ ಅದರ ತಿನ್ನೋದು ಉಣ್ಣೋದು ಸಾಕಷ್ಟು ಇರೋದ್ರಿಂದ ಮಾಂಸದ ಬೆಳವಣಿಗೆ ತುಂಬಾ ಚೆನ್ನಾಗಾಗ್ತದೆ. ಈ ರೀತಿ ನಾವು ನೋಡ್ಕೋಬೇಕು. ಕುರಿ ಮತ್ತೆ ಆಡುಗಳು ಹೆಚ್ಚಾಗಿ ಗಿಡಗಳ ತೊಪ್ಪಲ ಅದೆಲ್ಲ ತಿನ್ಲಿಕ್ಕೆ ನೋಡ್ತಿರ್ತಾವಲ್ರಿ, ಮತ್ತೆ ಅಂತ ಸಂದರ್ಭದಾಗ ಅದನ್ನು ತಂದಿಡ್ಬೇಕಂತೀರೇನ? ಹೌದ್ರಿ, ಈಗ ಆಳುಗಳಂತೂ ಎಲ್ಲಾ ಗಿಡನು ತಿಂತಾವು, ಹಾಳು ಮುಕ್ತದ ಗಿಡ ಇಲ್ಲ ಅಂತ ಹೇಳ್ತೀವಿ. ಹಂಗ ಆಳುಗಳಿಗೆ ಬೇಕಾದಂತಹ ಆಹಾರ ಮುಂಜಾನೆ ಹೊತ್ತಿನೊಳಗ ಅಂದ್ರೆ ಮಳೆ ಇರಲಾರದ ಹೊತ್ತಿನೊಳಗ ಅವುಗಳನ್ನ ಗಿಡಗಳಿಂದ ಕತ್ತರಿಸಿ ತಂದು ಜೋತು ಬಿಡ್ಬೇಕ್ರಿ, ಮ್ಯಾಲೆ ಕಟ್ಟಿ ತಳಗ ಅವು ಸಿಗೋ ಹಂಗ. ಈಗ ಕುರಿ ಮೇಯೋ ಪದ್ಧತಿನ ಬೇರೆ, ಆಳು ಮೇಯೋ ಪದ್ಧತಿನ ಬೇರೆ. ಈ ಆಡು ಏನಂದ್ರೆ ಕಾಲು ಮ್ಯಾಲೆ ಎತ್ತಿ ತಿನ್ಬೇಕು ಅನ್ನಿಸ್ತೈತಿ, ಅದಕ್ಕೆ ಈಗ 3 ಫುಟ್ 4 ಫುಟ್ ಮ್ಯಾಲೆ ಇದ್ದು ತಿನ್ಲಿಕ್ಕೆ ಲೈಕ್ ಮಾಡ. ಈ ಕುರಿ ಏನೈತಿ ನೆಲಕ್ಕೆ ಹತ್ತಿ ಮೇಯ್ತೀನಿ ಅಂತ. ಸ್ಪೆಷಲಿ ಆಡು ಯಾರು ಸಾಕ್ಯಾರ ಅವುಗಳಿಗೆ ಗಿಡ ಮರಗಳದ್ದು ತಪ್ಪಲು ಏನೈತಿ ಅದನ್ನ ತಂದಿರ್ಬೇಕು, ಮತ್ತೆ ಕುರಿಗಳಿಗೂ ಹಂಗೆ ಇಟ್ಟರೆ ಅವು ಸುದ ಖುಷಿನೇ ತಿಂತಾವ. ಈ ದನಗಳ ಪಾಲನೆ ಪೋಷಣೆ ಬಗ್ಗೆ ಅಂತ ಅವ್ರು ತಿಳಿಸಿದ್ರಲ್ಲ, ಅದೇ ರೀತಿ ಮಿಶ್ರ ತಳಿ ಹಸುಗಳ ಪಾಲನೆ ಪೋಷಣೆ ಯಾವ ರೀತಿ ಮಾಡಬೇಕು? ಮಳೆಗಾಲದಾಗ ಆಗಲಿ ಬೇಸಿಗೆಯಲ್ಲಿ ಆಗಲಿ ಅದರ ಬಗ್ಗೆ ಕಾಳಜಿ ವಹಿಸಬೇಕಾಗತ್ತಲ್ರಿ? ಹೌದ್ರಿ, ಏನಾಗ್ತದೆ ಇದು ನಮ್ಮ ಎಮ್ಮಿ ಮತ್ತ ಈ ನಮ್ಮ ದೇಶಿ ಆಕಳುಗಳು ಏನದಾವು ಇವು ಬಹಳ ತರಡಿ ಇರ್ತಕ್ಕಂಥವು ಅಂತ ಹೇಳ್ತೇವೆ, ಗಟ್ಟಿಮುಟ್ಟಿರ್ತಾವ. ನಮ್ಮ ಮಿಶ್ರ ತಳಿ ಆಕಳುಗಳು ಏನದಾವು ಬಹಳ ನಾಜುಕ್ ಸ್ವಭಾವದ್ದು, ನಾಜುಕ್ ಅದ್ರದ್ದು ಆರೋಗ್ಯ. ಈ ನಮ್ಮ ನೊಣ ಎಮ್ಮಿ ಮೇಲೆ ಕುಂತ್ರ ಅದಕ್ಕೇನಾಗುವುದಿಲ್ಲ, ಆಕಳಕ್ಕೂ ಅಷ್ಟೇನು ತ್ರಾಸ ಆಗುದಿಲ್ಲ ನಮ್ಮ ದೇಶಿ ಆಕಳಕ್ಕೆ. ಅಥವಾ ಸೊಳ್ಳೆ ಕಡಿಲಿಕ್ಕೆ ಹತ್ರನು ಇದು ತಡ್ಕೊಂತೈತಿ. ಆದ್ರೆ ಈ ಮಿಶ್ರತಳಿ ಆಕಳುಗಳು ಇಂಥವೆಲ್ಲ ಕಾಟ ಇದ್ದಾಗ ಹಾಲಿನ ಉತ್ಪಾದನೆ ಬಹಳ ಕಡಿಮೆ ಆಗಿಬಿಡ್ತೈತ್ರಿ.

ಸವನೂರು ತಾಲೂಕಿನ ಅಲಿಪುರದ ದ್ಯಾಮಪ್ಪ ಭೀಮಪ್ಪ ಲಮಾಣಿ ಮತ್ತು ಸಂಗಡಿಗರಿಂದ ಲಂಬಾಣಿ ಪದಗಳನ್ನು ಕೇಳ್ತಾ ಇದ್ದೀರಿ. ಮಾ ವಿಷ್ಣು ಬಾಪು ದೇವ ಅರೆ ಮೋತಿರೇ ಅಮ್ಮ ವಾಯ ಉದೇವ ತೋತಿಯ